ആകാശവാണി ഹാസന FM. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಎಮ್ಮೆ ಸಾಕಾಣಿಕೆ. ಈ ಕುರಿತು ಅರಕಲಗೂಡು ತಾಲೂಕು ಬೈಚನಹಳ್ಳಿ ಪಶು ಆಸ್ಪತ್ರೆಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸಿಎಸ್ ದರ್ಶನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಡಾಕ್ಟರ್ ದರ್ಶನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ಎಮ್ಮೆಗಳ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮನೆಯಲ್ಲಿ ಎಷ್ಟೇ ಹಸುಗಳನ್ನು ಸಾಕಿದ್ರೂ ಒಂದು ಎಮ್ಮೆ ಜೊತೆನಲ್ಲಿ ಇಟ್ಕೊಂಡಿರ್ತಾರೆ. ಎಷ್ಟೋ ಜನ ಸುಧಾರಿಸಿದ ಎಮ್ಮೆ ತಳಿಗಳನ್ನು ತಂದು ಸಾಕಣೆ ಮಾಡುವಂಥವರು ಕೂಡ ಇದ್ದಾರೆ. ಆದರೆ ಎಷ್ಟೇ ನಾವು ಹಸುಗಳ ಬಗ್ಗೆ ಮಾತಾಡಿದರೂ ಎಮ್ಮೆಗಳನ್ನು ತುಂಬ ಜತನದಿಂದ ಕಾಪಾಡೋದು ಕಡಿಮೆ ಹಳ್ಳಿಗಳಲ್ಲಿ. ಇವತ್ತು ಎಮ್ಮೆಗಳನ್ನು ಸಾಕೋದೇ ಆದರೆ ವೈಜ್ಞಾನಿಕವಾದ ವಿಧಾನಗಳು ಯಾವುದು ಬಂದಿದ್ದಾವೆ, ಯಾವ ತಳಿ ಸಾಕ್ಬೋದು, ಸಾಕಣಾ ವಿಧಾನ ಹೇಗೆ, ಎಮ್ಮೆಗಳಿಂದಲೂ ಉತ್ತಮವಾದ ಹಾಲಿನ ಇಳುವರಿಯನ್ನು ಯಾವ ರೀತಿ ಪಡ್ಕೋಬಹುದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು. ಹಾಂ ಸರ್, ಮುಖ್ಯವಾಗಿ ನಮ್ಮ ಹೈನುಗಾರಿಕೆ ಒಂದು ಸಣ್ಣ ಪರಿಚಯಕ್ಕೆ ಬಂದರೆ, ನಮ್ಮದು ಕೃಷಿ ಆಧಾರಿತ ದೇಶ ಪ್ರಧಾನವಾಗಿ. ಇದರ ಜೊತೆಗೇನೆ ನಮಗೆ ಈ ಜಾನುವಾರು ಸಾಕಾಣಿಕೆ ಒಂದು ವಾಡಿಕೆಯಾಗಿ ಬಂದಿದೆ. ಕುರಿ, ಕೋಳಿ, ಎಮ್ಮೆ ಎಲ್ಲವನ್ನು ಕೂಡ ಹಳ್ಳಿಯಲ್ಲಿ ಜೊತೆಗೆ ಸಾಕೊಂಡಿರ್ತಾರೆ. ಅದರಲ್ಲಿ ಈ ನಡುವೆ ಹೈನುಗಾರಿಕೆ ಬಂದು ಒಂದು ಮುಖ್ಯ ಕಸುಬಾಗಿದೆ. ಮುಖ್ಯ ಕಸುಬು ಅನ್ನೋದಕ್ಕಿಂತ ಒಂದು ದೊಡ್ಡ ಉದ್ಯಮ ಆಗ್ಬಿಟ್ಟಿದೆ. ಎಷ್ಟು ಯಥೇಚ್ಛವಾಗಿ ಹಾಲನ್ನು ತಯಾರಿಸೋದು, ಅದನ್ನು ಮಾರಾಟ ಮಾಡೋದು, ಆಗಿ ಈ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ರಾಶಿಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನಮ್ಮ ಜನಗಳು. ಜಾಸ್ತಿ ಹಾಲು ಕೊಡಬೇಕು, ಅದನ್ನು ಮಾರಾಟ ಮಾಡಿಯವರು ಒಳ್ಳೆ ಆರ್ಥಿಕ ಸ್ಥಿತಿಯನ್ನು ಹೊಂದಬೇಕು ಆ ರೀತಿಯಲ್ಲಿ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ಕಡಿಮೆ ಇಳುವರಿ ಕೊಡ್ತಕ್ಕಂಥ ಎಮ್ಮೆಗಳು ಅನ್ನೋ ಒಂದು ಕಾರಣದಿಂದ ಎಮ್ಮೆಗಳನ್ನು ಸ್ವಲ್ಪ ಕಡೆಗಣನೆ ಮಾಡಿಬಿಟ್ಟಿದ್ದಾರೆ. ಆದರೆ ಆ ಎಮ್ಮೆಗಳು ಅವುಗಳ ಇತಿಹಾಸವನ್ನು ನೋಡ್ತಾ ಹೋದರೆ ತುಂಬ ಪ್ರಾಚೀನ ಇತಿಹಾಸ ಎಮ್ಮೆಗಳದು. ಈ ಸಿಂಧೂ ನದಿ ನಾಗರಿಕತೆ ಬಗ್ಗೆ ನಾವು ಕೆಲವು ಪುಸ್ತಕಗಳನ್ನು ಓದಿದಾಗಲೂ ಕೂಡ ಅದರಲ್ಲೂ ಕೂಡ ಎಮ್ಮೆಗಳನ್ನು ನಮೂದಿಸಿರ್ತಾರೆ. ಈ ಹರಪ್ಪ ಮಹಂಜದಾರೋ ಅವರ ಕಾಲದಲ್ಲಿ ಈ ನಾಣ್ಯಗಳ ಹಿಂದೆ ಎಮ್ಮೆಗಳ ಚಿತ್ರವನ್ನು ಹಾಕಿರ್ತಾರೆ. ಅಷ್ಟು ಪ್ರಸಿದ್ಧಿ ಹೊಂದಿದೆ ಎಮ್ಮೆ ಅಂತ. ಈಗ ಹೆಂಗೆ ನಾವು ಸ್ಟ್ಯಾಂಪ್ಗಳಲ್ಲಿ ನೋಟ್ಗಳಲ್ಲಿ ಗಾಂಧೀಜಿಯವ್ರ ಫೋಟೋ ನೋಡ್ತೀವಿ, ಆ ಥರ ನಾಣ್ಯಗಳಲ್ಲಿ ಹರಪ್ಪ ಮಹಂಜದಾರೋ ಅವ್ರ ಟೈಮಲ್ಲಿ ಎಮ್ಮೆಗಳ ಫೋಟೋವನ್ನು ಹಾಕಿದ್ದಾರೆ. ಹಾಗೆ ನಮ್ಮ ಭಾರತದಲ್ಲಿ ಹೈನುಗಾರಿಕೆ ಬಹಳ ಮುಂದುವರೆದಿದೆ. ಅದರಲ್ಲಿ ಎಮ್ಮೆಗಳದು ಬಹಳ ಮುಖ್ಯವಾದ ಪಾತ್ರ. ನಮ್ಮ ದೇಶದ ಒಟ್ಟು ಹಾಲು ಇಳುವರಿಯಲ್ಲಿ ಶೇಕಡ 60% ಹಾಲು ಎಮ್ಮೆಗಳಿಂದ ಬರ್ತಾ ಇದೆ. ಅದು ಮುಖ್ಯವಾಗಿ ನಮ್ಮ ಉತ್ತರ ಭಾರತದ ಪಾಲು ಹೆಚ್ಚು. ಎಮ್ಮೆ ಹಾಲು ಅಂದರೆ ಉತ್ತರ ಭಾರತದಲ್ಲಿ ಅದನ್ನು ಯಥೇಚ್ಛವಾಗಿ ಸಂಗ್ರಹಿಸ್ತಾ ಇದ್ದಾರೆ. ಮತ್ತು ಎಮ್ಮೆಗಳ ಬಗ್ಗೆ ಒಂದು ಹೇಳಬೇಕಂದ್ರೆ, ಎಮ್ಮೆಗಳದು ಬಹಳ ಕಡಿಮೆ ಖರ್ಚಿನಲ್ಲಿ ಆಗ್ತಕ್ಕಂತಹ ಆದಾಯ. ಖರ್ಚೇ ಮಾಡಲ್ಲ, ಒಂದು ಎಮ್ಮೆ ತರಕ್ಕೆ ಒಂದು ಖರ್ಚು ಮಾಡ್ತೀವಿ ಅಷ್ಟೇ. ಅದನ್ನು ಬಿಟ್ಟರೆ ಬಹಳ ಉಳಿಕೆ ಪಳಕೆ ಮತ್ತು ಎಲ್ಲೋ ಕಟ್ಟೆ ಮೇಯಿಸೋದು, ಸಾಮಾನ್ಯವಾಗಿ ಅದಕ್ಕೆ ಬೇಕಾದಂತಹ ಆಹಾರ ಇದೇ ಸೂಕ್ತವಾದಂಥ ಆಹಾರ ಅಂತ ಸೆಲೆಕ್ಟ್ ಮಾಡಿ ಮೇಯಿಸಲ್ಲ. ಎಲ್ಲೋ ಒಂದು ಕಡೆ ಕಟ್ಟು ಮೇಯಿಸ್ಕೊಂತೀವಿ, ಸಾಯಂಕಾಲ ಬೆಳಗ್ಗೆ ಹಾಲನ್ನು ಕರ್ಕೊಂತೀವಿ. ನಿರ್ವಹಣೆನೂ ಭಾಳ ಸುಲಭ. ಅದಕ್ಕೆ ಭಾಳ ಚೆನ್ನಾಗಿ ಸೊಗಸಾಗಿ ಒಂದು ಕೊಟ್ಟಿಗೆ ಕಟ್ಟಬೇಕು, ಗಲೀಜು ಆಗದಂಗೆ ಇಟ್ಕೋಬೇಕು, ಆ ಥರ ನಿರ್ವಹಣೆ ಮಾಡಬೇಕು ಅನ್ನೋ ಯಾವುದೇ ಒಂದು ಕಟ್ಟುನಿಟ್ಟು ಕ್ರಮಗಳಿಲ್ಲ. ಮತ್ತು ಎಮ್ಮೆಗೆ ಸಾಮಾನ್ಯವಾಗಿ ರೋಗಗಳು ಕಡಿಮೆ. ಮತ್ತು ಸಂತಾನೋತ್ಪತ್ತಿ ವಿಚಾರಕ್ಕೆ ಬಂದರೆ ಸ್ವಲ್ಪ ಹಿನ್ನಡೆ ಇದೆ ಎಮ್ಮೆಗಳಲ್ಲಿ. ಯಾಕೆ ಅಂದರೆ ಅವುಗಳ ಬೆದೆಯನ್ನು ನಾವು ಗುರುತಿಸೋಕ್ಕಾಗಲ್ಲ. ಬೆದೆಯನ್ನು ಗುರುತಿಸೋಕ್ಕಾಗದೇ ಇರೋದ್ರಿಂದ ಅದು ಯಾವ ಟೈಮಲ್ಲಿ ಬೆದೆಗೆ ಬಂದಿದೆ, ಯಾವಾಗ ಅದಕ್ಕೆ ನಾವು ಸಂತಾನೋತ್ಪತ್ತಿಯನ್ನು ಮಾಡೋದಕ್ಕೆ ಸಹಾಯ ಮಾಡಬೇಕು ಅನ್ನೋದನ್ನು ಗುರುತಿಸೋದೊಂದು ಕಷ್ಟ ಇದೆ. ಅದನ್ನು ಬಿಟ್ಟರೆ ಎಮ್ಮೆಗಳು ಬಹಳ ಚೆನ್ನಾಗಿ ನಮ್ಮ ವಾತಾವರಣಕ್ಕೆ ಹೊಂದ್ಕೊಂತವೆ. ಸಾಮಾನ್ಯವಾಗಿ ಎಮ್ಮೆ ಎಂತಹ ಜೋಗು ಪ್ರದೇಶ ಅಂದರೆ ಬಹಳ ಥಂಡಿ ಪ್ರದೇಶದಿಂದ ಹಿಡಿದು ಬಹಳ ಬಿಸಿಲಿನ ಪ್ರದೇಶಕ್ಕೂ ಹೊಂದ್ಕೋತವೆ. 5°C 45°, ಅಂದರೆ ಸಿಕ್ಕಾಬಿಟ್ಟೆ ಬಿಸಿಲಿದೆ ಅಂದರೂ ಅಲ್ಲೂ ಹೊಂದ್ಕೊಳ್ತವೆ. ಬಿಸಿಲೇ ಇಲ್ಲ, ಬಹಳ ಥಂಡಿ ಇದೆ ಅಂದರೂ ಅಲ್ಲೂ ಹೊಂದ್ಕೊಳ್ತವೆ ಎಮ್ಮೆಗಳು. ಸೊ ಅದಕ್ಕೆ ಬೇಕಾದಂತ ಒಂದು ವಾತಾವರಣ, ಇಂಥ ವಾತಾವರಣನೇ ಬೇಕು ಅನ್ನೋದು ಇರಲ್ಲ. ಮತ್ತೆ ಬಹಳ ಜನ ತಿಳ್ಕೊಂಡಿದ್ದಾರೆ ಎಮ್ಮೆ ಹಾಲು ಅಂದ್ರೆ ಸೋಂಬೇರಿ ಮಾಡ್ಬಿಡುತ್ತೆ, ಎಮ್ಮೆ ಹಾಲು ಅಂದ್ರೆ ಕೊಬ್ಬಿನಂಶ ಜಾಸ್ತಿ ಇರುತ್ತೆ, ಮಂದ ಅಂತ ಅಂತಾರೆ. ಆದ್ರೆ ಎಮ್ಮೆ ಹಾಲು ನಿಜವಾಗಿಯೂ ಬಹಳ ಉತ್ತಮ, ಉತ್ಕೃಷ್ಟ, ಪೌಷ್ಟಿಕ ಮತ್ತು ಆರೋಗ್ಯಕರ. ಎಮ್ಮೆ ಹಾಲು ಬಹಳ ಆರೋಗ್ಯಕರ. ಮತ್ತೆ ಬರೀ ಹಾಲಿನ ವಿಚಾರದಲ್ಲೇ ಅಲ್ಲ, ಕೆಲವು ಮಂಗಳೂರು ಅಥವಾ ಮಲೆನಾಡಿನ ಪ್ರದೇಶಗಳಲ್ಲಿ ಕೋಣಗಳನ್ನ ಇಳಿಸಿ ಬೇಸಾಯ ಮಾಡ್ತಾರೆ. ಜಾಗವನ್ನು ಸಮತಟ್ಟು ಮಾಡೋದಕ್ಕೆ, ಉಳುಮೆ ಮಾಡೋದಕ್ಕೋಸ್ಕರ ಕೋಣಗಳನ್ನ ಇಳಿಸಿ ಭಾರಿ ಕೆಲಸಗಳನ್ನ ಮಾಡಿಸ್ಕೊಳ್ತಾರೆ. ಅದಕ್ಕೂ ಕೂಡ ಸೂಕ್ತವಾದಂಥದ್ದು ಎಮ್ಮೆ. ಮತ್ತಿನ್ನೊಂದು, ಈ ಕರೋನಾ ಲಾಕ್ಡೌನ್ ಟೈಮಲ್ಲಿ ನಿರುದ್ಯೋಗ ಅನ್ನೋದು ಬಹಳ ಜಾಸ್ತಿ ಆಗಿಬಿಟ್ಟಿದೆ. ಬೆಂಗಳೂರಿಂದ ಬಂದವರೆಲ್ಲ ಹಳ್ಳಿಯಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ, ಅವ್ರಿಗೆ ಕೆಲಸ ಇಲ್ಲ. ಅವ್ರದ್ದೆಲ್ಲ ಮುಖ್ಯವಾಗಿ ಈಗ ಜಾನುವಾರು ಸಾಕಾಣಿಕೆಗೆ ಅವರು ತಮ್ಮನ್ನ ತಾವು ತೊಡಸ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಹಸುಗಳ ರೇಟು, ಎಮ್ಮೆಗಳ ರೇಟ್ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ತುಂಬಾ ಜನ ಅದ್ರ ಬಗ್ಗೆ ಕಾಳಜಿ ವಹಿಸಿ ಮನೆ ಹತ್ರ ಕೂರೋದ್ರ ಬದಲು ಅದನ್ನ ಮಾಡಬೇಕು, ನಮ್ಮ ಆರ್ಥಿಕ ಸ್ಥಿತಿಯನ್ನು ನಾವು ಗಟ್ಟಿಗೊಳಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದನ್ನ ಶುರು ಮಾಡ್ಕೊಂಡಿದ್ದಾರೆ. ಇದು ಒಂದು ಚಿಕ್ಕದಾಗಿ ಎಮ್ಮೆಗಳ ಬಗ್ಗೆ ಒಂದು ಪರಿಚಯ. ಇನ್ನು ಮುಂದೆ ಎಮ್ಮೆ ಸಾಕಾಣಿಕೆ, ಮುಂಚೆನೆ ಹೇಳಿದಾಗೆ ಅದಕ್ಕೆ ವಿಶೇಷ ನಿರ್ವಹಣೆ ಕೊಡಬೇಕಾದಂಥದ್ದು ಏನೂ ಇಲ್ಲ. ಒಟ್ಟಿಗೆ ಹಿಂಗೆ ಕಟ್ಟಬೇಕು. ಈಗ ಎಚ್ಎಫ್ ಹಸುಗಳಿಗೆ ಸ್ವಲ್ಪ ಒದ್ದೆ ಆಯ್ತು ಅಂದ್ರೆ ಕೆಚ್ಚಲು ಬಾವು ಬರೋದು, ಕಾಲೆಲ್ಲ ಗರ್ಸೆಲ್ಲ ಗಾಯಗಳಾಗೋದು, ಈ ತರ ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತೆ. ಆ ತರದ್ದು ಎಮ್ಮೆಗಳಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಸ್ವಲ್ಪ ಒದ್ದೆ ಇದ್ರೂ ಕೂಡ ನಡೀತು. ಹಾಗಂತ ಕಂಪ್ಲೀಟ್ ಆಗಿ ನೀವು ಹೆಂಗ್ ಬೇಕು ಹಂಗ್ ಬಿಡ್ಬೋದು ಅಂತ ಅಲ್ಲ, ಸ್ವಲ್ಪ ಮಟ್ಟಿಗೆ ನಿರ್ವಹಣೆಯಲ್ಲಿ ಕಡಿಮೆ ಆದ್ರೂ ಕೂಡ ಏನು ತೊಂದರೆ ಆಗೋದಿಲ್ಲ. ಮತ್ತೆ ಇಂಥದ್ದೇ ಆಹಾರ, ಈಗ ಒಂದು ಎಚ್ಎಫ್ ಹಸು ಸಾಕಿದ್ರೆ ಅದು ಕನಿಷ್ಠ ಒಂದು 3 ಕೆಜಿ ಹಾಲಿಗೆ 1 ಕೆಜಿ ಅಷ್ಟು ದಾನಿ ಮಿಶ್ರಣ ಕೊಡ್ಲೇಬೇಕು, ಇಲ್ಲಾಂದ್ರೆ ನೆಕ್ಸ್ಟ್ ಹಾಲು ಕಡಿಮೆ ಆಗ್ಬಿಡುತ್ತದೆ. ಆ ತರ ಕಟ್ಟುನಿಟ್ಟಾದ ಆಹಾರ ಪದ್ಧತಿ ಎಮ್ಮೆಗಳಲ್ಲಿಲ್ಲ. ಸಾಮಾನ್ಯವಾಗಿ ಈ ಬಾನಿ ಅಂತ ಕರೀತಾರೆ, ಏನು ವೇಸ್ಟ್ ಮನೆಯಲ್ಲಿ ತಿಂದು ಕೈ ತೊಳೆದದ್ದು ಉಳಿದಿದ್ದು ಎಲ್ಲದನ್ನು ಹಾಕಿ ಎಮ್ಮೆಗಳಿಗೆ ಕುಡಿಸ್ತಾರೆ ಹೊರತು ಅದಕ್ಕೆ ಆದಂತ ದಾನಿ ಮಿಶ್ರಣ ಅದನ್ನೆಲ್ಲ ತಂದು ಹಾಕ್ತಕ್ಕಂತಹ ಪದ್ಧತಿ ಇಲ್ಲ. ಮತ್ತೆ ಸಾಕಾಣಿಕೆಯಲ್ಲಿ ಬಂದ್ರೆ ಮುಖ್ಯವಾಗಿ ನಾವು ತಳಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು. ತಳಿ ಅಂದ್ರೆ ನಾವು ಕೆಲವೊಂದು ಅಂಶವನ್ನ ಗಣನೀಯವಾಗಿ ತಗೊಂಡ್ರೆ ಅದು ನಮ್ಮ ವಾತಾವರಣಕ್ಕೆ ಹೊಂದುತ್ತೋ ಇಲ್ವೋ ಅಂತ. ಮೊದಲೇ ಹೇಳಿದಾಗೆ ಈ ಎಮ್ಮೆಗಳು 5 ರಿಂದ 45 ಡಿಗ್ರಿವರೆಗೆ ಎಷ್ಟೇ ಉಷ್ಣಾಂಶ ಇದ್ರೂ ಕೂಡ ಹೊಂದ್ಕೊಳ್ತವೆ. ಹಾಗಿರೋದ್ರಿಂದ ವಾತಾವರಣದ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಳ್ಳತಕ್ಕಂತ ಅವಶ್ಯಕತೆ ಇರೋದಿಲ್ಲ. ಮುಖ್ಯವಾಗಿ ತಲೆ ಕೆಡಿಸ್ಕೋಬೇಕಾಗಿದ್ದು ಹಾಲಿನ ಇಳುವರಿ ಮತ್ತೆ ಅದರಲ್ಲಿ ಬರ್ತಕ್ಕಂಥ ಕೊಬ್ಬಿನ ಅಂಶ. ಹಾಲಿನ ಇಳುವರಿ ಮತ್ತೆ ಕೊಬ್ಬಿನ ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಒಂದು ಮುರ್ರಾ ಅಂತ ತಳಿ ಇದೆ, ಅದು ಹರಿಯಾಣ ರಾಜ್ಯದ್ದು, ಅದು ಇಸ್ಸಾರ್ನ ಪ್ರಾಂತ್ಯದಲ್ಲಿ ಕಂಡುಬರುತ್ತೆ. ಒಂದು ಕರಾವಿಗೆ ಅದು 1500 ರಿಂದ 2500 ಕೆಜಿ ಅಷ್ಟು ಹಾಲನ್ನ ಕೊಡುತ್ತೆ. ಮತ್ತೆ ಅದ್ರ ಕೊಬ್ಬಿನ ಅಂಶ ಬಂದು 8 ರಿಂದ 12%. ನಮ್ಮ ಡೈರಿಗೆ ಹಸುವಿನ ಹಾಲು ಹಾಕ್ತಾರೆ, ಅದು ಫೇಲ್ ಆಗ್ತಾ ಇದೆ ಅಂದ್ರೆ ಮುಖ್ಯವಾಗಿ ಕೊಬ್ಬಿನ ಅಂಶ ಇರಲ್ಲ, ಫ್ಯಾಟ್ ಇರಲ್ಲ ಅಥವಾ SNF ಇರಲ್ಲ. ಆದ್ರೆ ಎಮ್ಮೆ ಹಾಲಿನಲ್ಲಿ ಈ ಮುರ್ರಾ ತಳಿಯ ಹಾಲಿನಲ್ಲಿ 8 ರಿಂದ 12% ಫ್ಯಾಟ್ ಇರುತ್ತೆ. ಸೊ ಅಲ್ಲಿಗೆ ಹಾಲು ಫೇಲೇ ಆಗಲ್ಲ. ಇನ್ನೂ ನಮ್ಮ ಫ್ಯಾಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ತಕ್ಕಂತಹ ವರಮಾನವನ್ನ ಡೈರಿಯವರು ಕೊಡ್ತಾರೆ. ಎರಡನೇದಾಗಿ ಸುರ್ತಿ ತಳಿ, ಇದು ಗುಜರಾತ್ ರಾಜ್ಯದ್ದು, ಇದು 1500 ರಿಂದ 1800 ಕೆಜಿ ಹಾಲನ್ನ ಕೊಡುತ್ತೆ. ಹಾಗೆ ಇದ್ರ ಫ್ಯಾಟ್ ಪರ್ಸೆಂಟೇಜ್ ಬಂದು 8 ರಿಂದ 10% ಇರುತ್ತೆ. ಸ್ವಲ್ಪ ಮುರ್ರಾಗಿಂತ ಕಡಿಮೆ ಇದ್ರೂ ಕೂಡ ಇಳುವರಿ ಎಲ್ಲ ವಾತಾವರಣಕ್ಕೂ ಹೊಂದಾಣಿಕೆ ಆಗಿ ಬಹಳ ಚೆನ್ನಾಗಿ ಇಳುವರಿಯನ್ನು ಕೊಡುತ್ತೆ. ಈ ಎರಡೂ ತಳಿಗಳು 2 ರಿಂದ 3 ವರ್ಷಕ್ಕೆ ತನ್ನ ಪ್ರೌಢಾವಸ್ಥೆಯನ್ನ ತಲುಪ್ತವೆ. 2 ರಿಂದ 3 ವರ್ಷಕ್ಕೆ ಪ್ರೌಢಾವಸ್ಥೆ ಅಂದ್ರೆ 2 ರಿಂದ 3 ವರ್ಷದಷ್ಟೊತ್ತಿಗೆ ಬೆದೆಗೆ ಬಂದ್ಬಿಡುತ್ತೆ. ಮತ್ತೆ ಈ ಎರಡು ತಳಿಗಳ ಹಾಲು ಬಹಳ ಉತ್ತಮ ದರ್ಜೆಯ ಹಾಲು. ಬೆಣ್ಣೆ ಮತ್ತೆ ಮೊಸರು ಮಾಡೋದಕ್ಕೆ ಕೊಬ್ಬಿನ ಅಂಶ ಜಾಸ್ತಿ ಇರೋದ್ರಿಂದ ಬಹಳ ಸೂಕ್ತವಾಗಿದೆ ಈ ಹಾಲು. ಮತ್ತೆ ಈ ತಳಿಗಳು ಹೆಚ್ಚು ದಿನ ಹೆಚ್ಚು ಹಾಲು ಕೊಡ್ತವೆ. ಅಂದ್ರೆ ಒಂದು ಟೈಮ್ಗೆ 6 ರಿಂದ 8 ಲೀಟರ್ ಹಾಲು ಕೊಟ್ರೆ ಇದು ಹೆಚ್ಚು ದಿನ, ಅಂದ್ರೆ ತಾನು ಗರ್ಭಧರಿಸಿ 6 ತಿಂಗಳವರೆಗೂ 7 ತಿಂಗಳವರೆಗೂ ಹಾಲು ಇಟ್ಕೊಬೋದು ಇದರಲ್ಲಿ. ಸಾಮಾನ್ಯವಾಗಿ ಎಮ್ಮೆಗಳಲ್ಲಿ ಗರ್ಭಧರಿಸಿ 4 ರಿಂದ 5 ತಿಂಗಳೊಳಗಡೆ ಪೂರ್ತಿ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಈ ತಳಿಗಳಲ್ಲಿ 6 ರಿಂದ 7 ತಿಂಗಳವರೆಗೂ ಕೂಡ ಗರ್ಭಧರಿಸಿದ್ರು ಕೂಡ ಹಾಲನ್ನ ಇಟ್ಕೋಬೋದು, ಅಲ್ಲಿಗೆ ಹೆಚ್ಚು ದಿನ ಬಂತು. ಮತ್ತೆ ಸಾಮಾನ್ಯ ನಮ್ಮ ನಾಟಿ ಎಮ್ಮೆಗಳು 2 ರಿಂದ 3 ಲೀಟರ್ ಹಾಲು ಕೊಡ್ತವೆ, ಮ್ಯಾಕ್ಸಿಮಮ್ 4 ಲೀಟರ್ ಹಾಲು ಕೊಡ್ತವೆ. ಈ ತಳಿಗಳು 6 ರಿಂದ 8 ಲೀಟರ್ ಹಾಲು ಕೊಡೋದ್ರಿಂದ ಹೆಚ್ಚು ಹಾಲು ಕೊಡ್ತವೆ ಮತ್ತೆ ಹೆಚ್ಚು ದಿನಾನೂ ಹಾಲು ಕೊಡ್ತವೆ. ಮತ್ತೆ ಬೇರೆ ಬೇರೆ ತಳಿ ಅಂದ್ರೆ ಇನ್ನು ನೀಲಿ ರವಿ, ಜಾಫ್ರಾಬಾದಿ, ನಾಗ್ಪುರಿ, ಪಂಡ್ರಾಪುರಿ, ಮೆಹಸಾನ ಮತ್ತೆ ತಮಿಳುನಾಡಿನ ತೋಡ, ಈ ತರ ಇನ್ನೂ ತುಂಬಾ ತಳಿಗಳಿದೆ, ಆದ್ರೆ ಅವುಗಳು ಇಷ್ಟು ಹೆಚ್ಚು ಹಾಲು ಕೊಡಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಪ್ರಮಾಣದಲ್ಲಿ ಕೊಡ್ತವೆ. ಹಾಗಿರೋದ್ರಿಂದ ಕೆಲವು ಕಡೆ ಆ ಕೋಣಗಳನ್ನ ಭಾರಿ ಕೆಲಸಗಳಿಗೆ ಬಳಸ್ಕೊಳ್ತಾರೆ. ಸೊ ಸೂಕ್ತವಾದ ತಳಿ ಅಂತ ಅಂದ್ರೆ ಮುರ್ರಾ ಮತ್ತೆ ಸುರ್ತಿ ತಳಿಗಳು. ಡಾಕ್ಟರ್, ಈಗ ನಮ್ಮ ಪ್ರದೇಶದಲ್ಲಿ ಇದಾವಲ್ಲ ಎಮ್ಮೆಗಳು, ಅವೆಲ್ಲ ಯಾವ ತಳಿಗಳು? ನಮ್ಮವು ಎಲ್ಲ ನಾಟಿ ತಳಿಗಳೇ. ಕೆಲವು ಈ ಬೆಳಗಾಂ ಪ್ರದೇಶದಲ್ಲಿ ಮೆಹಸಾನಾ ಅಂತ ಒಂದು ತಳಿ ಇದೆ, ಅದನ್ನ ಬಳಸ್ತಾರೆ. ಮತ್ತೆ ನಮ್ಮಲ್ಲಿ ಬರ್ತಕ್ಕಂಥವು ನಾಗ್ಪುರಿ ತಳಿ, ಅದರದ್ದು ಕ್ರಾಸ್ ಇದೆ. ಈ ಧಾರವಾಡದಲ್ಲಿ ಧಾರವಾರಿ ಅಂತ ಒಂದು ಎಮ್ಮೆ ತಳಿ ಇದೆ ಅಂತಲ್ಲ, ಧಾರವಾರಿ ಅಲ್ವಾ? ಹೌದು. ಈಗ ನಮ್ದೆಲ್ಲ ಇರುವಂತಹ ಎಮ್ಮೆಗಳು ಇಲ್ಲಿಯ ಸ್ಥಳೀಯ ತಳಿಗಳು. ಸ್ಥಳೀಯ ತಳಿಗಳು ಮತ್ತೆ ಕೆಲವೊಂದು ಕ್ರಾಸ್ ಬ್ರೀಡು ಇದೆ. ನಮ್ಮ ಈ ಪಶುವೈದ್ಯಕೀಯ ಮತ್ತು ಪಶುಪಾಲನಾ ಸೇವಾ ಇಲಾಖೆಯಲ್ಲಿ ಈ ಮುರ್ರಾ ತಳಿಯ ವೀರ್ಯ ನಳಿಕೆಗಳನ್ನ ಸಪ್ಲೈ ಮಾಡ್ತಾರೆ. ನಮ್ಮ ನಾಟಿ ತಳಿಗಳಿಗೆ ಅದನ್ನು ಕೊಟ್ಟಾಗ ಮಿಶ್ರ ತಳಿಯಾಗಿ ಬದಲಾಗಿರುತ್ತೆ. ಸೊ ನಾವು ಮುರ್ರಾ ಯೂಸ್ ಮಾಡೋದ್ರಿಂದ ಮುರ್ರಾ ತಳಿಗಳನ್ನು ಕೂಡ ಅಲ್ಲಲ್ಲಿ ನಾವು ಕಾಣಬಹುದು. ಕೊಟ್ಟಿಗೆ ಬಗ್ಗೆ ಮಾತಾಡ್ತಾ ಇದ್ರೆ, ಹಾ, ಕೊಟ್ಟಿಗೆ ಹೇಗಿದ್ರು ಸರಿ. ಅದಕ್ಕೆ ಕೊಟ್ಟಿಗೆನ ಸಾಮಾನ್ಯವಾಗಿ ಒಂದು ಸೂರಿದ್ದು ನೀರು ಕಡಿಮೆ ನಿಲ್ಲ ತರ ಇದ್ರೆ ಅಷ್ಟಿದ್ರೆ ಸಾಕು. ಕೊಟ್ಟಿಗೆ ನಿರ್ಮಾಣ ಮಾಡೋದ್ರ ಬಗ್ಗೆ ಅಷ್ಟು ಅದ್ರ ಬಗ್ಗೆ ಕಾಳಜಿ ವಹಿಸ್ತಕ್ಕಂತ ಅವಶ್ಯಕತೆ ಇರೋದಿಲ್ಲ. ಈ ಕೆಲವರು ಏನ್ ಮಾಡ್ತಾರೆ, ಅದನ್ನ ಒಂದು ಉದ್ಯಮವಾಗಿ ಮಾಡ್ತಾರೆ. ಫಾರ್ಮ್ ಮಾಡಿ ಅದರಲ್ಲಿ ಒಟ್ಟಿಗೆ ಒಂದು 70-80 ಎಮ್ಮೆಗಳನ್ನು ಸಾಕೋದು, ಆ ತರ ಎಲ್ಲ ಮಾಡೋದಕ್ಕೆ ಮುರ್ರಾ ಸೂಕ್ತವಾದಂತಹ ಒಂದು ತಳಿ. ಯಾಕೆ ಅಂತಂದ್ರೆ ಅದರ ಕೋಡು ಚಿಕ್ಕದಾಗಿರುತ್ತೆ. ಸಾಮಾನ್ಯವಾಗಿ ಎಮ್ಮೆಗಳಿಗೆ ಭಯ ಬೀಳೋದು ಯಾಕೆಂದ್ರೆ ಅದ್ರ ಉದ್ದವಾದ ಕೋಡನ್ನು ನೋಡಿ, ಹಿಂಗಂದ್ರೆ ಕೈಗೆ ಏಟು ಬೀಳುತ್ತೆ, ಪಕ್ಕದಲ್ಲಿ ಏನೋ ಒಂದು ಕಟ್ಟಕ್ಕಾಗಲ್ಲ, ಜಗಳಕ್ಕೆ ಬೀಳುತ್ತೆ, ಸ್ವಲ್ಪ ಆ ಕಡೆ ತಲೆಯಾಡ್ಸಿರಿ ಇನ್ನೊಂದು ಕೇಟಾಗುತ್ತೆ. ಆ ಒಂದು ಕಾರಣಗಳಿಂದ ನಾವೇನ್ ಮಾಡ್ತೀವಿ, ಎಮ್ಮೆ ಅಂದ್ರೆ ಭಯ ಪಡ್ತೀವಿ, ಎಳ್ದಾಡಕ್ಕಾಗಲ್ಲ ಅಂತ. ಆದ್ರೆ ಈ ಮುರ್ರಾ ತಳಿಯ ಕೋಡುಗಳು ಬಹಳ ಚಿಕ್ಕದಾಗಿರುತ್ತೆ, ಮತ್ತೆ ಮುರ್ರಾ ತಳಿಗಳು ಬಹಳ ಮೃದು ಸ್ವಭಾವದವು. ನಮ್ಮಲ್ಲಿ ಎಮ್ಮೆ ಕಟ್ಟಿದ್ರೆ ಅದನ್ನ ಹಿಡ್ಕೊಂಡ್ ಬರೋದೇ ಒಂದ್ ಕೆಲ್ಸ, ಅವ್ ಕಿತ್ಕೊಂಡೋದ್ರೆ ಹುಡ್ಕೊಂಡು ಹೋಗೋದೇ ಒಂದ್ ಕೆಲ್ಸ, ಈ ತರ ಆಗ್ಬಿಟ್ಟಿರುತ್ತೆ. ಈ ಮುರ್ರಾ ಮೃದು ಸ್ವಭಾವದಾಗಿರೋದ್ರಿಂದ ಈ ಫಾರಂ ಮಾಡಿ ಸಾಕೋದಕ್ಕೆ ಬಹಳ ಸೂಕ್ತವಾದಂತದ್ದಾಗಿರುತ್ತೆ. ಅಂತ ದೊಡ್ಡ ಕೊಟ್ಟಿಗೆಗಳನ್ನ ಮಾಡ್ಕೊಳ್ಳೋದಾದ್ರೆ ಮುಖಾಮುಖಿ ಪದ್ಧತಿ ಅಂದ್ರೆ ಆ ಕಡೆ ಒಂದು ಸಾಲು ಈ ಕಡೆ ಒಂದ್ ಸಾಲು, ಎರಡು ಸಾಲಲ್ಲೂ ಎಮ್ಮೆಗಳನ್ನ ಕಟ್ಟಿದ್ರೆ ಎರಡು ಮುಖಗಳು ಒಂದ್ ಕಡೆ ಬರೋದು. ಆ ತರ ಮಾಡಿದಾಗ ಆಹಾರವನ್ನ ಹಾಕೋದಕ್ಕೆ ಬಹಳ ಸುಲಭ ಆಗುತ್ತೆ, ಯಾಕಂದ್ರೆ ಎರಡು ಮುಖಗಳು ಒಂದೇ ಕಡೆ ತಿರುಗಿರುತ್ತಲ್ಲ, ಆಗ ಆಹಾರ ಹಾಕೊಂಬೋದು. ಇಲ್ಲಾಂದ್ರೆ ಬಾಲದಿಂದ ಬಾಲ ಪದ್ಧತಿ ಅಂದ್ರೆ ಎರಡೂ ಬಾಲಗಳು ಒಂದ್ ಕಡೆ ಇರುತ್ತೆ, ಅದು ಈ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಸಗಣಿಯನ್ನ ತೆಗೆಯೋದಕ್ಕಾಗ್ಲಿ, ಗಂಜಲವನ್ನ ಬಾಚೋದಕ್ಕಾಗ್ಲಿ, ಅದಕ್ಕೆ ಸೂಕ್ತವಾದಂತ ಈ ಯಾವುದೇ ಪದ್ಧತಿಯಲ್ಲಿ ನಾವು ಈ ಕೊಟ್ಟಿಗೆ ನಿರ್ಮಾಣವನ್ನ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಮುಖ್ಯವಾಗಿ ಬಂದಿದ್ದಂದ್ರೆ ನಮ್ಮ ಖರ್ಚು ಅಂದ್ರೆ ಆಹಾರ. ಯಾವುದೇ ಒಂದು ಕೋಳಿ ಫಾರಂ ಮಾಡ್ಲಿ ಅಥವಾ ಕುರಿ ಫಾರಂ ಮಾಡ್ಲಿ, ಮುಖ್ಯವಾಗಿ ಅರ್ಧಕ್ಕಿಂತ ಜಾಸ್ತಿ ಖರ್ಚು ತಗಲೋದು ಅಂದ್ರೆ ಅದು ಆಹಾರಕ್ಕೇನೆ. ಮೊದಲೇ ಹೇಳಿದಾಗೆ ಎಮ್ಮೆ ಸಾಕೋದು ಬಹಳ ಸುಲಭ, ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಅನ್ನೋದಿಲ್ಲ. ಹಾಗೆ ಹೊರಗಡೆ ಬಿಟ್ಟು ಮೇಯಿಸಿದ್ರು ಕೂಡ ಹಸಿರು ತಿನ್ಕೊಂಡು ಬಂದು ಉಳಿಕೆ ಪೊಳಕೆಗಳನ್ನು ತಿನ್ಕೊಂಡು ಬಂದು ಅವು ಹಾಲು ಕೊಡುತ್ತವೆ. ಮತ್ತೆ ಈ ಸಾಮಾನ್ಯವಾಗಿ ಫಾರಂಗಳಲ್ಲಿ ಮಾಡಿದ್ರೆ ಹಸಿರು ಮೇವುಗಳನ್ನ ಕೊಡ್ತಾರೆ, ಬೂಸ, ಗೋಧಿ ಹೊಟ್ಟು, ಕಬ್ಬಿನ ಸೋಗೆ, ನೇಪಿಯರ್, ಒಣಗಿದ ಜೋಳದ ಕಣಿಕೆ, ಅದು ಒಣಹುಲ್ಲು, ಬಾಳೆ ಎಲೆ, ಈ ಥರದನ್ನೆಲ್ಲವನ್ನು ನಾವು ಹಾಕ್ಬೋದು. ಈಗ ಯಾರಾದರೂ ಸಾಮಾನ್ಯವಾಗಿ ಜಾಸ್ತಿ ತಿನ್ನೋರಿದ್ದ ಅವ್ರಿಗೆ ಬೈತ, ಎಮ್ಮೆ ತಿಂದಂಗೆ ತಿಂತೀಯಲ್ಲ ಗುರು ಅಂತ, ಆ ಥರ ಎಮ್ಮೆ ತಿಂದಂಗೆ ತಿಂತೀಯಲ್ಲ ಅಂತಂದ್ರೆ ಒಂದು ಚೂರು ಬಿಡ್ದಂಗೆ ತಿಂತೀಯ, ಭಾಳ ಚೆನ್ನಾಗಿ ತಿನ್ಕಂತೀಯ ಅಂತ. ಏನನ್ನ ಹಾಕಿದ್ರು ಕೂಡ ಉಳಿಕೆ ಪೊಳಕೆಗಳನ್ನ ಅದು ಬಳಸ್ಕೊಳತ್ತೆ. ಸ್ವಲ್ಪ ಹೆಚ್ಚು ಹಾಲು ಇಳುವರಿ ಕೊಡ್ತಕ್ಕಂಥ ಎಮ್ಮೆಗಳಿಗೆ ದಾಣಿ ಮಿಶ್ರಣ ಕೊಡಬೇಕು. ದಾಣಿ ಮಿಶ್ರಣ ಅಂದ್ರೆ ಒಂದು ಎರಡು ಸಾಕಿರೋರಾದ್ರೆ ಮನೆಯಲ್ಲೇ ಬಾನಿ ಅಂತ ಮಾಡ್ಕೊಳ್ತಾರೆ, ಕಲಗಚ್ಚು ಅಂತ ಮಾಡ್ತಾರೆ, ಅದನ್ನೇ ಕೊಡ್ತಾರೆ. ಮತ್ತೆ ದಾಣಿ ಮಿಶ್ರಣವನ್ನ ಮಿತವಾಗಿ ಅದಕ್ಕೆ ಕೊಡೋದ್ರಿಂದ ಸ್ವಲ್ಪ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ. ಎಮ್ಮೆಗಳನ್ನ ಹೊರಗಡೆ ಮೇಯಕ್ ಬಿಟ್ಟಾಗ ಜೋಗು ಪ್ರದೇಶ, ಕೆಸರು ಪ್ರದೇಶ, ಅಲ್ಲೆಲ್ಲ ಚೆನ್ನಾಗಿ ಮೇಯಿಸಬಹುದು. ಯಾಕೆ ಅಂತಂದ್ರೆ ಅದರ ಗೊರಸುಗಳು ಬಹಳ ಅಗಲವಾಗಿರುತ್ತೆ, ಎರಡು ಗೊರಸಿನ ನಡುವೆ ತುಂಬಾ ಜಾಗ ಇರುತ್ತೆ, ಮತ್ತೆ ಅವುಗಳು ಬಹಳ ಯಾವ ಕಡೆಗೆ ಬೇಕಾ ಕಡೆ ತಿರುಗೋ ತರ ಅದ ಒಂದು ರಚನೆ ಆಗಿರುತ್ತೆ ಅದರದ್ದು ಗೊರಸುಗಳದು. ಹಾಗಿರೋದ್ರಿಂದ ಜೋಗು ಪ್ರದೇಶಗಳು ಮತ್ತೆ ಎತ್ತರ ತಗ್ಗು ಪ್ರದೇಶಗಳು, ಕಲ್ಲು ಪ್ರದೇಶಗಳು ಎಲ್ಲಾದ್ರೂ ಬಹಳ ಸುಲಭವಾಗಿ ಅವನ್ನ ಬಿಟ್ಟು ಮೇಯಿಸಬಹುದು. ಈ ಮೆದುಕಾಲು ಅಂತ ಕಾಯಿಲೆ ಬರುತ್ತೆ ಒಂದು. ಮೆದುಗಾಲು ಅಂದ್ರೆ ಈ ಕೆಸರಲ್ಲಿ ಇಟ್ಬಿಟ್ರೆ ಅದೆಲ್ಲ ಮೆತ್ತಗಾಗ್ಬಿಡುತ್ತೆ, ಕಾಲು ಹಸುಗಳಿಗಾಗ್ಲಿ ಬೇರೆ ಪ್ರಾಣಿಗಳಿಗಾಗ್ಲಿ ಮೆತ್ತಗಾಗ್ಬಿಡುತ್ತೆ ಅದು. ಮತ್ತೆ ಗಾಯಗಳಾಗ್ಬಿಡುತ್ತೆ ಗೆರ್ಸಲ್ಲೆಲ್ಲ, ಈ ಕಲ್ಲು ಮೇಲೆ ನಡೆದ್ರೆ ಕಲ್ಲುಗಳು ಒತ್ತಿ ಅದು ಕೂಡ ನೋವಾಗ್ಬಿಡುತ್ತೆ. ಅದಕ್ಕೆ ಮೆದುಕಾಲು, ಆ ಮೆದುಕಾಲಿನ ಸಮಸ್ಯೆ ಈ ಗೊರಸಿನ ರಚನೆಯಿಂದ ಈ ಕಾಯಿಲೆ ಬರದೇ ಇರೋ ತರ ಅದು ತನ್ನನ್ನು ತಾನು ಮಾರ್ಪಾಡು ಮಾಡ್ಕೊಂಡಿದೆ. ಮತ್ತೆ ಅದರ ಕರುಗಳ ಪಾಲನೆಗೆ ಬಂದ್ರೆ, ಮುಖ್ಯವಾಗಿ ಕರುಗಳನ್ನ ಯಾವ ರೀತಿಯಲ್ಲಿ ಸಾಕ್ತೀವಿ, ಅದು ಯಾವ ರೀತಿಯಲ್ಲಿ ಅದು ಒಂದು ದೇಹವನ್ನು ರಚನೆ ಮಾಡ್ಕೊಳ್ಳುತ್ತೆ, ಎಷ್ಟು ಬೇಗ ಬೆಳೆಯುತ್ತೆ ಅಷ್ಟು ನಮ್ಮ ಉದ್ಯಮಕ್ಕೆ ಬಹಳ ಆದಾಯ. ಕರುಗಳಿಗೆ ಮುಖ್ಯವಾದಂಥದ್ದು ಅಂದ್ರೆ ಜಂತುಗಳು ಬಹಳ ಕಾಟ ಕೊಡ್ತಾವ ಅದಕ್ಕೆ. ಆ ಜಂತನ ನಿವಾರಣೆ ಮಾಡ್ಕೊಳ್ಬೇಕು. ಜಂತು ಹುಳುವಿನ ಔಷಧಿ ಅಂದ್ರೆ ಒಂದು ಹುಟ್ಟಿದ 15 ದಿನಕ್ಕೆ ಜಂತು ಹುಳುವಿನ ಔಷಧಿಯನ್ನು ಹಾಕ್ಬೇಕಾಗುತ್ತೆ. ತದನಂತರ 30ನೇ ದಿನಕ್ಕೆ ಜಂತು ಹುಳುವಿನ ಔಷಧಿ ಹಾಕ್ಬೇಕಾಗುತ್ತೆ. ಅದಾದ ನಂತರ ಪ್ರತಿ ತಿಂಗಳಿಗೊಮ್ಮೆ 6 ತಿಂಗಳ ತನಕ ತಿಂಗಳಿಗೆ ಒಂದ್ಸರ್ತಿ ಜಂತು ಹುಳುವಿನ ಔಷಧಿ ಹಾಕ್ಬೇಕು. ಮುಖ್ಯವಾಗಿ ಹಾಲು ಹೊಟ್ಟೆ ತುಂಬಾ ಹಾಲು ಹಾಕಿದ್ರೆ ಅಸಿಡಿಟಿ ಆಗುತ್ತೆ ಮತ್ತೆ ಬೇದಿ ಶುರುವಾಗುತ್ತೆ. ಹಾಲು ಕಡಿಮೆ ಆದ್ರೆ ಒಳ್ಳೆಯ ದೇಹ ದಾಢ್ಯತೆಯನ್ನ ಹೊಂದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಎಷ್ಟು ಬೇಕೋ ಆ ಸಾಕಾಗುವಷ್ಟು ಪ್ರಮಾಣದಲ್ಲಿ ಮಾತ್ರ ಹಾಲು ಕೊಡಬೇಕು. ಅಂದ್ರೆ ಒಂದು 10 ಕೆಜಿ ತೂಕದ ಕರುವಿಗೆ 1 ಕೆಜಿ ಹಾಲು ಕೊಡಬೇಕು. ಸಾಮಾನ್ಯವಾಗಿ ಹುಟ್ಟಿದ ಕರು ಒಂದು 20-25 ಕೆಜಿ 30 ಕೆಜಿ ತೂಕ ಬರುತ್ತೆ. ಅಂದ್ರೆ 30 ಕೆಜಿ ತೂಕ ಬಂದಂತ ಒಂದು ಕರುವಿಗೆ ಒಂದು ದಿನಕ್ಕೆ 10 ಕೆಜಿಗೆ 1 ಕೆಜಿ ಹಾಲಿನಂತೆ 3 ಕೆಜಿ ಹಾಲನ್ನ ಕೊಡಬೇಕು. ಅಂದ್ರೆ 3 ಕೆಜಿ ಹಾಲನ್ನ ಒಂದೇ ಟೈಮಿಗೆ ಕೊಡೋದಲ್ಲ, ಬೆಳಗ್ಗೆ ಒಂದ್ಸರ್ತಿ, ಮಧ್ಯಾಹ್ನ ಒಂದ್ಸರ್ತಿ, ಸಾಯಂಕಾಲ ಒಂದ್ಸರ್ತಿ, ಈ ತರ ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ಜಾಸ್ತಿ ಟೈಮು ಹಾಲನ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅದು 15 ದಿನದಿಂದಾನೆ ಆಹಾರ ಸ್ವೀಕಾರವನ್ನ ಶುರು ಮಾಡಿಬಿಡುತ್ತೆ. 15 ದಿನದಿಂದ ನೀವು ಅದಕ್ಕೆ ಹುಲ್ಲು ಮತ್ತೆ ಸೋಗೆ ಇಂಥದನ್ನ ತಿನ್ಸಕ್ ಶುರು ಮಾಡಬಹುದು. ಆಮೇಲೆ ಖನಿಜ ಮಿಶ್ರಣ ಅಂದ್ರೆ ಮಿನರಲ್ ಮಿಕ್ಸರ್ ಅಂತ ಕರಿತೀವಲ್ಲ, ಮುಖ್ಯವಾಗಿ ಅದು ಯಾಕೆ ಬೇಕಪ್ಪ ಅಂದ್ರೆ ಯಾವುದೇ ಒಂದು ಎಮ್ಮೆನ ನೋಡ್ಬೇಕಾದ್ರೆ ನಿರ್ದಿಷ್ಟ ದೇಹ ತೂಕ ಅಂತ ಕರಿತೀವಿ. ನಿರ್ದಿಷ್ಟ ದೇಹ ತೂಕ ಅಂತಂದ್ರೆ ಒಂದು ಎಮ್ಮೆ ಒಂದು 6 ತಿಂಗಳು ಅಂದ್ರೆ ಅದಕ್ಕೆ ನಿರ್ದಿಷ್ಟವಾಗಿ ಒಂದಿಷ್ಟು ತೂಕ ಇರಬೇಕು, ಇಷ್ಟು ಬೆಳವಣಿಗೆ ಆಗಿರ್ಬೇಕು ಅಂತ ಅದನ್ನ ಹೊಂದೋದಕ್ಕೆ. ಮತ್ತೆ ರೀಪ್ರೊಡಕ್ಷನಲ್ ಗ್ರೋತ್ ಅಂದ್ರೆ ಸಂತಾನೋತ್ಪತ್ತಿ ಆಗ್ತಕ್ಕಂತಹ ಅಂಗಗಳ ಬೆಳವಣಿಗೆ ಆಗೋದಕ್ಕೋಸ್ಕರ ಮುಖ್ಯವಾಗಿ ಈ ಲವಣ ಮತ್ತೆ ಖನಿಜ ಮಿಶ್ರಣಗಳನ್ನ ಹಾಕ್ಬೇಕಾಗತ್ತೆ. ಸೊ ಅದು ಒಂದು ನಿರ್ದಿಷ್ಟ ದೇಹ ತೂಕವನ್ನ ರೀಚ್ ಆದ್ಮೇಲೆ ತಾನು ಪ್ರೌಢಾವಸ್ಥೆಗೆ ಬಂದ ಮೇಲೆ ಯಾವುದೇ ಒಂದು ಸಂತಾನೋತ್ಪತ್ತಿ ಸಮಸ್ಯೆಗಳು ಇರಲ್ಲ. ಯಾಕೆಂದ್ರೆ ನಾವು ಚಿಕ್ಕದ್ರಿಂದಾನೆ ಅದಕ್ಕೆ ಒಳ್ಳೆ ಲವಣ ಮಿಶ್ರಣಗಳನ್ನ ಕೊಟ್ಟು ಆ ಅಂಗಗಳೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗೋ ತರ ನೋಡ್ಕೊಂಡಿರ್ತೀವಿ. ಎಮ್ಮೆಗಳು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬೆದೆಗೆ ಬರೋದು ಜಾಸ್ತಿ, ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ, ಅದಕ್ಕೆ ಬೇಸಿಗೆ ಸಮಸ್ಯೆ ಅಂತ ಕರೀತಾರೆ. ಚಳಿಗಾಲದ ಬೆದೆ ಚಳಿಗಾಲದಲ್ಲಿ ಬಹಳ ಚೆನ್ನಾಗಿ ಬೆದೆಗೆ ಬರ್ತವೆ. ಎಮ್ಮೆಗಳಲ್ಲಿ ಮೂಕ ಬೆದೆ ಜಾಸ್ತಿ ಅಂತ ಹೇಳ್ತಾರೆ. ಆ ಮೂಕ ಬೆದೆ ಅಂತ ಅಂದ್ರೆ ಬೆದೆಗೆ ಬಂದಿರೋ ಯಾವುದೇ ಲಕ್ಷಣಗಳು ನಮಗೆ ಗೊತ್ತಾಗಲ್ಲ. ಆಗೇನಾಗ್ಬಿಡುತ್ತೆ, ಅದು ಬೆದೆಗೆ ಬಂದಿರುತ್ತೆ ನಮಗೆ ಗೊತ್ತಾಗಲ್ಲ, ಇನ್ನೊಂದ್ಸರಿ ಯಾವಾಗಲೂ ಕಿರ್ಚಾಡುತ್ತೆ ಅರ್ಚುತ್ತೆ, ಆಗ ನಾವು ಬೆದೆಗೆ ಬಂದಿದೆ ಅನ್ಕೊಳ್ತೀವಿ. ಆ ಟೈಮಲ್ಲಿ ನಾವು ವೀರ್ಯನಡಿಕೆಗಳನ್ನ ಹಾಕ್ಸಿದ್ರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ನ ಮಾಡಿಸಿದ್ರೆ ಅದು ಸೂಕ್ತವಾದಂತ ಟೈಮ್ ಅಲ್ಲ ಸಂತಾನೋತ್ಪತ್ತಿ ಆಗಲ್ಲ. ಅದು ಯಾವಾಗ ಬೆದೆಗೆ ಬಂದಿರುತ್ತೆ ಆಗಲೇ ಅದಕ್ಕೆ ನಾವು ವೀರ್ಯನಳಿಕೆಗಳನ್ನ ಹಾಕಿಸಬೇಕಾಗಿರುತ್ತೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ನ, ಕೃತಕ ಗರ್ಭಧಾರಣೆಯನ್ನ ಮಾಡಿಸಬೇಕಾಗಿರುತ್ತೆ. ಮೂಕ ಬೆದೆ ಇರೋದ್ರಿಂದ ಅದು ಯಾವಾಗ ಬೆದೆಗೆ ಬಂದಿದೆ ಅಂತಾನೆ ಗೊತ್ತಾಗಲ್ಲ. ಯಾವಾಗ ಬೆದೆಗೆ ಬಂದಿದೆ ಅಂತ ಗೊತ್ತಾಗದೆ ಇದ್ದಾಗ ನಾವು ಅದನ್ನ ಗುರುತಿಸೋದು ಕಷ್ಟ ಆಗುತ್ತೆ. ಅದನ್ನ ಕೃತಕ ಗರ್ಭಧಾರಣೆ ಮಾಡಿಸೋದಕ್ಕೆ ಸೂಕ್ತವಾದಂತ ಸಮಯ ಯಾವುದು ಅಂತ ನಾವು ತಿಳ್ಕೊಳಕಾಗಲ್ಲ. ಅದರಿಂದ ಸಂತಾನೋತ್ಪತ್ತಿಯ ಸಮಸ್ಯೆ ಅಂದ್ರೆ ಏನು, 3 ವರ್ಷಕ್ಕಾದ್ರೂ ಅದು 2 ಕರುಗಳನ್ನು ಹಾಕ್ಬೇಕು ಎಮ್ಮೆ, ಆಗಲೇ ಅದು ಲಾಭದಾಯಕ. ಆ ರೀತಿಯಾಗಿ ನಾವು ಈ ಮೂಕ ಬೆದೆ ತೊಂದರೆಯಿಂದ ಸಂತಾನೋತ್ಪತ್ತಿಯ ಒಂದು ಸಮಸ್ಯೆ ಆಗಿರುತ್ತೆ. ಅದನ್ನ ನಾವು ಹೊರಬರೋದಕ್ಕೆ ಒಂದು ದೊಡ್ಡ ದೊಡ್ಡ ಫಾರ್ಮ್ಗಳಾದ್ರೆ ಕೋಣಗಳನ್ನು ಸಾಕ್ಬೋದು. ಯಾಕೆಂದ್ರೆ ಅದೇ ಗುರುತಿಡಿದು ನ್ಯಾಚುರಲ್ ಸರ್ವಿಸ್ ಆಗೋದ್ರಿಂದ ಕೋಣಗಳಲ್ಲೇ ಅಲ್ಲೇ ಇದ್ದು ಅವೇ ಹುಡುಕೊಂಡು ಅವೇ ವೀರ್ಯವನ್ನ ಕೊಟ್ಟು ಸಂತಾನೋತ್ಪತ್ತಿ ಸಮಸ್ಯೆಗಳನ್ನ ಕಡಿಮೆ ಮಾಡ್ತವೆ. ಆದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಫಾರಂಗಳು ಬಹಳ ಕಡಿಮೆ ಇದಾವೆ. ಒಂದು 2 ಎಮ್ಮೆ ಸಾಕಿರ್ತಾರೆ, 3 ಎಮ್ಮೆ ಸಾಕಿರ್ತಾರೆ, ಅವರ 2 ಎಮ್ಮೆಗೋಸ್ಕರ ಒಂದು ಕೋಣನ ಸಾಕೊಳಕ್ ಆಗಲ್ಲ ಅವರು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಬೇಕಾಗತ್ತೆ, ಬೆದೆ ಲಕ್ಷಣಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅವನ್ನ ಗುರುತಿಡಬೇಕಾಗತ್ತೆ. ಮೊದಲನೇದು ಮಡೆ ಆಡೋದು, ಬೆದೆಗೆ ಬಂದ್ರೆ ಮಡೆ ಆಡ್ತವೆ, ಮಡೆ ಆಡಿದ್ರೆ ಗೊತ್ತಾಗುತ್ತೋ ಇದು ಬೆದೆಗೆ ಬಂದಿದೆ ಅಂತ. ಈ ಎಮ್ಮೆಗಳಲ್ಲಿ ಸಾಮಾನ್ಯವಾಗಿ ಬಹಳ ಕಡಿಮೆ ಮಡೆ ಆಡೋದು, ಸ್ವಲ್ಪ ಕಡಿಮೆ. ಆಗೇನ್ ಮಾಡ್ಬೇಕು, ಸಾಮಾನ್ಯವಾಗಿ ಬೆದೆಗೆ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ ಹಾಲು ಮತ್ತೆ ಮೇವು ಕಡಿಮೆ ಆಗುತ್ತೆ. ಆಗ ಅದನ್ನ ಗಮನಿಸಿ ನಾವು ತಿಳ್ಕೋಬಹುದು, ಓ ಇವತ್ತು ಹಾಲು ಮೇವು ಕಡಿಮೆ ಮಾಡಿದೆ ಅಂದ್ರೆ ಇವತ್ತು ಬೆದೆಗೆ ಬಂದಿರಬಹುದು ಅಂತ. ಮತ್ತೆ ಒಂದ್ ಸರ್ತಿ ಬೆದೆಗೆ ಬಂದಿದ್ದನ್ನ ನಾವು ಗುರುತಿಸಿ ಇಟ್ಕೊಂಡ್ರೆ ಕರೆಕ್ಟ್ ನೆಕ್ಸ್ಟ್ ಇನ್ನು 21 ದಿನಕ್ಕೆ ಮತ್ತೆ ಬೆದೆಗೆ ಬರುತ್ತೆ ಅಂತ ನಾವು ಗುರುತಿಟ್ಕೊಂಡ್ಬಿಡ್ಬೋದು. ಆದ್ರೆ ಒಂದ್ ಸರ್ತಿ ಗುರುತಿಸೋದೇ ಕಷ್ಟವಾಗಿದೆ ಅಲ್ಲಿ ಮೂಕ ಬೆದೆಯಿಂದ. ಅದಕ್ಕೋಸ್ಕರ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಗುರುತಿಡಬೇಕಾಗತ್ತೆ. ಮತ್ತೆ ಬೆದೆಗೆ ಬಂದಾಗ ಮೇಲ್ ಹತ್ತತ್ವೆ ಇನ್ನೊಂದು ಪಕ್ಕದಲ್ಲಿರ್ತಕ್ಕಂತ ಒಂದ್ ಎಮ್ಮೆನೋ ಅಥವಾ ಉದ್ದವಾಗಿರ್ತಕ್ಕಂಥ ಗೋಡೆ ಕಲ್ಲು ಅದ್ರಗಳ ಮೇಲೆ ಹತ್ತೋದಕ್ಕೆ ಟ್ರೈ ಮಾಡ್ತವೆ. ಅದನ್ನ ನೋಡಿ ಗುರುತಿಸಬಹುದು ಅದು ಬೆದೆಗೆ ಬಂದಿದೆ ಅಂತ. ಮತ್ತೆ ಸಾಮಾನ್ಯವಾಗಿ ಹುಲ್ಲು ಎಲ್ಲ ಬಿಟ್ಬಿಟ್ಟು ಅರ್ಚುತ್ತಾ ನಿಲ್ತವೆ. ಅದನ್ನು ನೋಡಿದ್ರು ಸಹ ಗೊತ್ತಾಗುತ್ತೆ ಅದು ಈಗ ಬೆದೆಗೆ ಬಂದಿರಬಹುದು ಅಂತ. ಮತ್ತಿನ್ ಕೆಲವು ಕಡೆ ನಾಟಿ ಎಮ್ಮೆಗಳೆಲ್ಲ ಹಗ್ಗ ಕಿತ್ಕೊಂಡು ಬಹಳ ಓಟ ಕಿತ್ಬಿಡ್ತವೆ. ಅದನ್ನು ನೋಡಿದಾಗಲೂ ಕೂಡ ಓ ಇದು ಬೆದೆಗೆ ಬಂದಿದೆ ಅಂತ ಗುರುತಿಸಬಹುದು. ಸೊ ಈ ಲಕ್ಷಣಗಳನ್ನ ಗಮನದಲ್ಲಿಟ್ಕೊಂಡು ಅದನ್ನ ಎಮ್ಮೆ ಬೆದೆಗೆ ಬಂದಿದೆಯಾ ಇಲ್ವಾ ಅನ್ನೋದನ್ನ ಗುರುತಿಸಬಹುದು. ಮತ್ತೆ ದೊಡ್ಡ ಫಾರಂಗಳಲ್ಲಿ ಈ ಹಿಡ ಮಾಡಿರ್ತಕ್ಕಂತ ಕೋಣೆಗಳನ್ನ ಸಾಕಿರ್ತಾರೆ, ಅದ್ರ ಹೊಟ್ಟೆಗೆ ಬಣ್ಣ ಬಳದು ಬಿಡ್ತಾರೆ, ಬಣ್ಣ ಬಳದು ಬಿಡ್ತಾರೆ, ಅದು ಈಟಿ ಬೆದೆಗೆ ಬಂದಿರತಕ್ಕಂತಹ ಎಮ್ಮೆಗಳ ಮೇಲೆ ಹತ್ತುತ್ತೆ. ಹತ್ತಿದಾಗ ಅದು ಇನ್ಸೆಮಿನೇಟ್ ಮಾಡಕ್ ಆಗಲ್ಲ, ಅಂದ್ರೆ ವೀರ್ಯವನ್ನ ಕೊಡಕ್ ಆಗಲ್ಲ, ಆದ್ರೂ ಕೂಡ ಏನ್ ಮಾಡಿರುತ್ತೆ, ಹತ್ತಿದ್ರಿಂದ ಹೊಟ್ಟೆಲಿದ್ದ ಬಣ್ಣ ಏನ್ ಮಾಡುತ್ತೆ, ಬಾಲದ ಮೇಲೆ ಬಳ್ಕೊಂಡ್ಬಿಡುತ್ತೆ. ಆಗ ನಮಗ್ ಗುರುತು ಸಿಗುತ್ತೆ, ಓ ಇದು ಬೆದೆಗ್ ಬಂದಿದೆ, ಅದಕ್ಕೆ ಅದು ಟೀಸರ್ ಬುಲ್ ಬಂದು ಹತ್ತಿದೆ ಅನ್ಬಿಟ್ಟು ಗುರುತು ಸಿಗುತ್ತೆ. ಈ ರೀತಿಯಾಗಿ ಫಾರಂಗಳಲ್ಲಿ ಬೆದೆ ಲಕ್ಷಣಗಳನ್ನ ಗುರುತಿಸಬಹುದು. ಇನ್ನ ಮುಖ್ಯವಾಗಿ ಎಮ್ಮೆಯಲ್ಲಿ ಬರ್ತಕ್ಕಂತ ತೊಂದರೆ ಅಂದ್ರೆ ಎಮ್ಮೆಗಳಲ್ಲಿ ಬೆವರಿನ ಗ್ರಂಥಿಗಳು ಬಹಳ ಕಡಿಮೆ ಇರ್ತವೆ. ಬೆವರಿನ ಗ್ರಂಥಿ ಮುಖ್ಯವಾಗಿ ಏನಕ್ಕಪ್ಪ ಅಂತಂದ್ರೆ ಈ ದೇಹದ ತಾಪಮಾನ, ಹೊರಗಿನ ತಾಪಮಾನ ಹೆಚ್ಚಾದಾಗ ದೇಹದಿಂದ ತಾಪಮಾನವನ್ನು ಹೊರಗಡೆ ಹಾಕೋದಕ್ಕೆ ನಮ್ಗೆಲ್ಲ ಆದ್ರೆ ಈಗ ಬೆವರು ಗ್ರಂಥಿಗಳಿದೆ, ಬೆವರು ಬರುತ್ತೆ. ನಾವೆಲ್ಲಾದರೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿನೋ ಓಡಿನೋ ಸುಸ್ತಾದ್ರೆ ಆ ತಾಪಮಾನವನ್ನು ಹೊರಗಡೆ ಹಾಕೋದು ಈ ಬೆವರಿನ ಗ್ರಂಥಿ ಮೂಲಕ ಆಚೆಗೆ ಹಾಕ್ತವೆ. ಆದರೆ ಎಮ್ಮೆಗಳಲ್ಲಿ ಇವು ಬಹಳ ಕಡಿಮೆ ಇದೆ, ಬಹಳ ಕಡಿಮೆ ಇರೋದ್ರಿಂದ ಅವು ತಾಪಮಾನವನ್ನು ಹೊರಗಡೆ ಹಾಕೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಆ ತಾಪಮಾನವನ್ನು ನಾವು ತಗ್ಗಿಸ್ಬೇಕೀಗ, ಯಾಕೆ ಅಂದ್ರೆ ಅದು ತಾಪಮಾನ ಜಾಸ್ತಿ ಆದರೆ ಇಳುವರಿ ಕಡಿಮೆ ಆಗುತ್ತೆ, ಮೇವು ತಿನ್ನೋದು ಕಡಿಮೆ ಆಗುತ್ತೆ. ಆ ಥರ ಇರೋದ್ರಿಂದ ಯಾವ ರೀತಿ ತಗ್ಗಿಸ್ಬೇಕು ಅಂದರೆ ಮುಖ್ಯವಾಗಿ ಅದರ ಮೈಮೇಲಿನ ಕೂದಲುಗಳನ್ನು ಬೇಸಿಗೆ ಸಮಯದಲ್ಲಿ ತೆಗೆದ್ಬಿಡೋದು, ಅದಕ್ಕೆ ಸಾಮಾನ್ಯವಾಗಿ ಎಮ್ಮೆ ಬೋಳಿಸೋದು ಅಂತ ಕರೀತಾರೆ, ಅಂದರೆ ಕೂದಲೆಲ್ಲನೂ ತೆಗೆದಾಕ್ಬಿಡೋದು. ಎರಡನೇದಾಗಿ ನೀರು ಸಿಂಪಡಿಕೆ ಮಾಡೋದು. ಕೆಲವರು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಫಾರ್ಮಲ್ಲಿ ಪೈಪಲ್ಲಿ ಇಟ್ಕೊಂಡು ನೀರು ಹೊಡಿತಾರೆ, ನೀರು ಸಿಂಪಡಣೆ ಮಾಡಿದಾಗ ತಾಪಮಾನ ಕಡಿಮೆ ಆಗುತ್ತೆ. ಅದಕ್ಕಿಂತ ಬಹಳ ಸುಲಭವಾದದ್ದು ಅಂದರೆ ಹೊಂಡಗಳನ್ನು ಮಾಡ್ಕೊಂಬಿಡೋದು. ಹೊಂಡಗಳನ್ನು ಮಾಡಿ ಬಿಟ್ಟರೆ ಅದರಲ್ಲೇ ಅವು ಈಜಾಡ್ತಾ ದೇಹ ತಾಪಮಾನವನ್ನು ಕಡಿಮೆ ಮಾಡಿಕೊಂಡು ಅಲ್ಲೇ ಇರ್ತವೆ, ಬಹಳ ಖುಷಿಯಾಗಿ ಇದ್ಬಿಡ್ತವೆ. ಹೊಂಡಗಳನ್ನು ಮಾಡಿಬಿಟ್ಬಿಟ್ರೆ ನೀವು ನೀರು ಸಿಂಪಡಿಕೆ ಮಾಡೋದ್ರಿಂದ ಹೊಂಡ ಮಾಡಿಬಿಟ್ರೆ ಅಲ್ಲೇ ಈಜಾಡ್ಕೊಂಡು ಭಾಳ ಹೊತ್ತು ಅಲ್ಲೇ ಇದ್ಬಿಡ್ತಾವೆ. ಮತ್ತು ಹಸಿರು ಮೇವು ಕೊಡೋದು, ಹಸಿರು ಮೇವು ಕೊಡೋದ್ರಿಂದ ಸ್ವಲ್ಪ ನೀರಿನಂಶ ಜಾಸ್ತಿ ಮತ್ತು ಮಿನರಲ್ಸ್ ಜಾಸ್ತಿ ಸೇರೋದ್ರಿಂದ ತಾಪಮಾನವನ್ನು ತನ್ನಚ್ಚೆ ತಾನೇ ತಗ್ಗಿಸ್ಕೊಳ್ಳುತ್ತೆ. ಈ ರೀತಿಯಲ್ಲಿ ಬೇಸಿಗೆಯಲ್ಲಿ ಸ್ವಲ್ಪ ಕಟ್ಟುನಿಟ್ಟಾದ ನಿರ್ವಹಣೆಗಳನ್ನು ಮಾಡಬೇಕಾಗಿರುತ್ತೆ. ಮತ್ತು ಹಾಲು ಕರೆಯೋ ವಿಚಾರವಾಗಿ ಬಂದರೆ ಎಮ್ಮೆಗಳಲ್ಲಿ ಹಾಲು ಕರೆಯೋದು ಬಹಳ ಸುಲಭ. ಯಾಕೆ ಅಂತಂದರೆ ಎಮ್ಮೆಗಳ ಮೊಲೆ ತೊಟ್ಟು ಬಹಳ ದಪ್ಪದಾಗಿರುತ್ತೆ, ನೀಳವಾಗಿ ಉದ್ದವಾಗಿರುತ್ತೆ, ಅಂದರೆ ಈಸಿಯಾಗೋದು ಕೈಗೆ ಸಿಗೋ ಥರ ಇರುತ್ತೆ. ಆ ಹಾಲನ್ನು ಹಿಂಗೆ ಹಿಂಡ್ಕೊಂಡ್ರೆ ಆ ಪೂರ್ತಿ ಬರೋವರೆಗೂ ನಾವು ಎಳ್ಕೋಬೋದು. ಆ ರೀತಿ ಬಹಳ ಉದ್ದವಾಗಿ ದಪ್ಪದಾಗಿರುತ್ತೆ. ಕೈಯಿಂದ ಕೂಡ ಹಾಲನ್ನು ಕರಿಬೋದು, ಮತ್ತು ಯಂತ್ರಗಳನ್ನು ಬಳಸಿ ಹಾಲನ್ನು ಕರಿಬೋದು. ಈ ಎರಡಕ್ಕೂ ಸೂಕ್ತವಾದಂತಹ ಆ ಮಲೆ ತೊಟ್ಟುಗಳ ನಿರ್ಮಾಣ ಎಮ್ಮೆಗಳದ್ದಾಗಿದೆ. ಮತ್ತು ಬಹಳ ದಪ್ಪದಾಗಿರೋದ್ರಿಂದ ಆ ಮಿಲ್ಕಿಂಗ್ ಕಪ್ಸ್ ಅಂತ ಕರಿತೀವಿ, ಏನು ಯಂತ್ರಗಳನ್ನು ಬಳಸಿ ಮಿಲ್ಕಿಂಗ್ ಕಪ್ ಅಂತೀವಲ್ಲ, ಅದು ಬಹಳ ಚೆನ್ನಾಗಿ ಅದಕ್ಕೆ ಹೇಳಿ ಮಾಡಿಸಿದ್ರೆ ಇರುತ್ತೆ, ಪೂರ್ತಿಯಾಗಿ ಒಳಗಡೆ ಹೋಗಕ್ಕೂ ಕೂತ್ಕೊಂಡ್ಬಿಡುತ್ತೆ, ಹಾಲು ಕರೆಯೋದಕ್ಕೂ ಕೂಡ ಬಹಳ ಸುಲಭ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ದರ್ಶನ್ ಅವರು? 8 7 9 9 1 5 5 4. ಇನ್ನೊಮ್ಮೆ ಹೇಳ್ತೀರಾ? 8 7 2 2 9 9 1 5 5 4. ಇನ್ನೂ ಒಂದ್ಸರಿ ಹೇಳ್ಬಿಡಿ. 8 7 2 2 9 9 1 5 5 4. ಒಳ್ಳೇದು ಡಾಕ್ಟರ್ ದರ್ಶನ್ ಅವರ, ಇದುವರೆಗೂ ಎಮ್ಮೆಗಳ ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಬಹಳ ಕೂಲಂಕುಷವಾಗಿ ವಿಚಾರವನ್ನು ತಿಳಿಸಿಕೊಟ್ಟಿದ್ರಿ, ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.